ನೋವಿನ ಬಾಳಿಂದ ಬೇಸರ ಕಳಿಸೋಣ, ನಗುವಿನ ನಂದನವ ಹುಡುಕಿ ಸಾಗೋಣ. ಬಾನಿನ ಅಂಚಲ್ಲಿ ಹಾರುತ ನಲಿಯೋಣ, ಬಯಸಿದ ಭಾಗ್ಯವನ್ನು ಬಾಚಿಕೊಳ್ಳೋಣ. ಬಾಳಿನ ಬಾಂದಳಕೆ ಹುಣ್ಣಿಮೆ ಚಂದ್ರಮನ, ತಂಪಿನ ತಂಬೆಲರ ತುಂಬಿಕೊಳ್ಳೋಣ. ಉಸಿರಿನ ಬಸಿರಲ್ಲಿ ಸಂತಸ ಸಂಭ್ರಮದ, ಬದುಕಿನ ಪ್ರೀತಿ ಪದವ ಹಾಡಿಕೊಳ್ಳೋಣ. ಈ ಭೂಮಿ ಬುಗುರಿ ಮೇಲೆ ಅವನಾಟ ನಿಲ್ಲೋದಿಲ್ಲ, ನಾವು ಬಯಸಿದಂತೆ ಎಂದು ಈ ಬಾಳು ಸಾಗೋದಿಲ್ಲ. ಈ ಭೂಮಿ ಬುಗುರಿ ಮೇಲೆ ಅವನಾಟ ನಿಲ್ಲೋದಿಲ್ಲ, ನಾವು ಬಯಸಿದಂತೆ ಎಂದು ಈ ಬಾಳು ಸಾಗೋದಿಲ್ಲ. ಕನಸು ಸವೆ ಸವೆದು ಕರಗದೆ ಇರಲೆಂದು ಪ್ರತಿದಿನ ರಾತ್ರಿ ಬಂದು ಲಾಲಿ ಹಾಡಿದೆ. ಬೆಳಗಿನ ಬೆಚ್ಚನೆಯ ಕಿರಣದ ಖುಷಿಯಲ್ಲಿ ಕರುಣೆ ಮಮತೆ ಪ್ರೀತಿ ಹೂವು ಅರಳಿದೆ. ಮುನಿಸಿಗೆ ಮಸಿ ಬಳಿದು ನಗುವ ಚೆಲ್ಲೋಣ, ಮಡಿಲಲ್ಲಿ ತಲೆಯಿಟ್ಟು ಮೈಯ ಮರೆಯೋಣ. ತನ್ನ ತಾರರ ತರನಂ ತಂ, ತನ್ನ ತಾರರ ತರನಂ ತಂ, ತನ್ನ ತಾರರ ತರನಂ ತಂ, ತನ್ನ ತಾರರ ತರನಂ ತಂ. ನೋವಿನ ಬಾಳಿಂದ ಬೇಸರ ಕಳಿಸೋಣ, ನಗುವಿನ ನಂದನವ ಹುಡುಕಿ ಸಾಗೋಣ. ಬಾನಿನ ಅಂಚಲ್ಲಿ ಹಾರುತ ನಲಿಯೋಣ, ಬಯಸಿದ ಭಾಗ್ಯವನ್ನು ಬಾಚಿಕೊಳ್ಳೋಣ. ವರುಷಗಳುರುಳುರುಳಿ ಚೈತ್ರವು ಮರುಮರುಳಿ, ಏನೋ ಹೊಸತನವ ಕಂಡೆ ನಿನ್ನಲಿ. ಬದುಕಿನ ಪಯಣದಲ್ಲಿ ಗೆಜ್ಜೆಯ ಲಜ್ಜೆಯಲಿ, ನಸು ನಗು ನರ್ತನವ ಕಂಡೆ ಮೊಗದಲಿ. ನಿನ್ನಯ ಕಣ್ಣಲ್ಲಿ ಮಿಂಚನು ಕಂಡೇ ಹೋ, ತೋಳಲಿ ನೀನಿರಲು ಪರವಶಗೊಂಡೆ. ತನ ತಾರರ ತರನಂ ತಂ, ತನ ತಾರರ ತರನಂ ತಂ, ತನ ತಾರರ ತರನಂ ತಂ, ತನ ತಾರರ ತರನಂ ತಂ. ನೋವಿನ ಬಾಳಿಂದ ಬೇಸರ ಕಳಿಸೋಣ, ನಗುವಿನ ನಂದನವ ಹುಡುಕಿ ಸಾಗೋಣ. ಬಾನಿನ ಅಂಚಲ್ಲಿ ಹಾರುತ ನಲಿಯೋಣ, ಬಯಸಿದ ಭಾಗ್ಯವನ್ನು ಬಾಚಿಕೊಳ್ಳೋಣ. ಬಾಳಿನ ಬಾಂದಳಕೆ ಹುಣ್ಣಿಮೆ ಚಂದ್ರಮನ, ತಂಪಿನ ತಂಬೆಲರ ತುಂಬಿಕೊಳ್ಳೋಣ. ಉಸಿರಿನ ಬಸಿರಲ್ಲಿ ಸಂತಸ ಸಂಭ್ರಮದ, ಬದುಕಿನ ಪ್ರೀತಿ ಪದವ ಹಾಡಿಕೊಳ್ಳೋಣ. ಈ ಭೂಮಿ ಬುಗುರಿ ಮೇಲೆ ಅವನಾಟ ನಿಲ್ಲೋದಿಲ್ಲ, ನಾವು ಬಯಸಿದಂತೆ ಎಂದು ಈ ಬಾಳು ಸಾಗೋದಿಲ್ಲ. ಈ ಭೂಮಿ ಬುಗುರಿ ಮೇಲೆ ಅವನಾಟ ನಿಲ್ಲೋದಿಲ್ಲ, ನಾವು ಬಯಸಿದಂತೆ ಎಂದು ಈ ಬಾಳು ಸಾಗೋದಿಲ್ಲ.